ಸಣ್ಣಕ್ಕಿ ಶಾವಿಗೆ ಬಾನ ಬೆಣ್ಣೆ ಕಾಸಿದ ತುಪ್ಪ, ಸಣ್ಣಕ್ಕಿ ಶಾವಿಗೆ ಬಾನ ಬೆಣ್ಣೆ ಕಾಸಿದ ತುಪ್ಪ, ಎರ ತುಪ್ಪ ಹಾಕಿ ಮೆತ್ತನೆ ಕಲಸಿಟ್ಟು ಬಣ್ಣದ ಕೂದಿ ಬೆಲಿಗುಂಬಿಲಿ ಕೊಂಡು ಕಣ್ಣು ಮುಚ್ಚಿದ್ರೆ ಸಾವು ಬರಲಿಲ್ಲ ಕೇಳಕ್ಕ ನೊಂದಿನ ಬಾಳ ಬೆಂದಿನ ನಾ ನೊಂದಿನ ಬಾಳ ಬೆಂದಿನ ನೀ ಒಂದೇ ಭಾವದಿ ಕೇಳಿ ಸಂದಿ ಮನಿ ಸಂಗಕ್ಕ ನೊಂದಿನ ಬಾಳ ಬೆಂದಿನ ನದಿಯಲ್ಲಿ ಸಿಕ್ಕ ರಾಮಾಪುರದ ಬಕ್ಕ ಭೀಮಾ ನದಿಯಲ್ಲಿ ಸಿಕ್ಕ ನನಗ ನೋಡಿ ಯಮನಕ್ಕ ನನಗ ಬಂದಿತ ದುಃಖ ನನಗ ನೋಡಿ ಯಮನಕ್ಕ ನನಗ ಬಂದಿತ ದುಃಖ ಒಂದಿನ ಬಾಳ ಜಂದಿನ ನೀ ಒಂದೇ ಭಾವದಿ ಕಲಾವಿದರಾದ ಅಣವೀರಯ್ಯ ವಸ್ತ್ರದಮಠ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನ ಕೇಳ್ತಾ ಇದ್ರಿ. ಇದೀಗ ರಾಮಾಪುರದ ಬಕ್ಕಪ್ಪನವರ ಪದ ಕೇಳಿದ್ರಿ. ಇನ್ನು ಮುಂದೆ ಕುಡಲೂರೇಶ ಶರಣರ ಪದ ಕೇಳಿದ್ರಿ. ಯಾತಾರಿಂದಲೀ ಮಾಡಲಿ ಆತ್ಮನ ಪೂಜೆ, ಯತ್ತ ನೋಡಲು ತಾನೇ ತಾನಾಗಿ ಹೇನು, ಯಾತಾರಿಂದಲೀ ಮಾಡಲಿ ಆತ್ಮನ ಪೂಜೆ, ಯತ್ತ ನೋಡಲು ತಾನಾಗಿ ಹೇನು, ನಿತ್ಯ ನಿರಂಜನ ನಿರಾಳ ನಿರ್ಗುಣ, ನಿತ್ಯ ನಿರಂಜನ ನಿರಾಳ ನಿರ್ಗುಣ, ಅತ್ಯಧಿಕ ನಂದ ಪರಿಪೂರ್ಣ ಬ್ರಹ್ಮ, ಯಾತಾರಿಂದಲಿ ಮಾಡಲಿ ಆತ್ಮನ ಪೂಜೆ, ಯತ್ತ ನೋಡಲು ತಾನೇ ನೀರ್ಗುಣ ಬ್ರಹ್ಮ, ಯಾತಾರಿಂದ ಕಷ್ಟದಿ ಭರಿತನಾಗಿ ಎಣಗಿ